ಆಕಾಶವಾಣಿ ಬೆಂಗಳೂರು. ಇನ್ನೀಗ ದೇಶಭಕ್ತಿ ಗೀತೆಗಳು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ರೈತ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ವಾಣಿಜ್ಯ ಬೆಳೆಯಾದ ಬೆಟ್ಟ ಗುಲಾಬಿ ಕೃಷಿ. ಈ ಅನುಭವ ಕುರಿತು ಶ್ರೀ ಬಲ್ಲಾಹುಣಸಿ ನಾಗರಾಜ್ ಅವರೊಡನೆ ಸಂದರ್ಶನ ಇದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಸೋಮೇಶ್ ಉಪ್ಪಾರ್. ಕೇಳೋಣ ಬೆಟ್ಟ ಗುಲಾಬಿ ಕೃಷಿಯ ಅನುಭವ. ಈ ಕುರಿತು ಶ್ರೀ ಬಲ್ಲಾಹುಣಸಿ ನಾಗರಾಜ್ ಅವರೊಡನೆಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದ ಯುವ ರೈತರು ಬಲ್ಲಹುಣಸಿ ನಾಗರಾಜ್ ಅವರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ಅವರು ಇತ್ತೀಚೆಗೆ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರ್ತಕ್ಕಂತಹ ಚಿಟ್ಟಿ ಗುಲಾಬಿಯನ್ನು ಬೆಳೀತಾ ಇದ್ದಾರೆ. ಇದರಿಂದಾಗಿ ಒಂದಿಷ್ಟು ಆರ್ಥಿಕವಾಗಿ ಅವರಿಗೆ ಸಬಲತೆಯನ್ನು ತಂದುಕೊಡುವ ಸಾಧ್ಯತೆಗಳಾಗಿದ್ದಾವೆ ಅನ್ನತಕ್ಕಂಥ ಅನುಭವಗಳನ್ನು ಅವರು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಬನ್ನಿ ಅವರನ್ನೇ ನೇರವಾಗಿ ಅವರ ಕೃಷಿಯ ಅನುಭವಗಳನ್ನು ನಾವು ಕೇಳೋಣ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾಗರಾಜ್, ಈಗ ಬಲ್ಲಹುಣಸಿ ಅಂದ್ರೆ ಏನ್ರಿ ಸರ್? ಇದು ನಮ್ದು ತುಂಗಭದ್ರಾ ಡ್ಯಾಮ್ ಕಟ್ಟಿದ ಮೇಲೆ ನಮ್ದು ಮುಳುಗಡೆ ಆದ ಪ್ರದೇಶದಲ್ಲಿ ಬರ್ತಕ್ಕಂತ ಊರು ಸರ್. ಅಲ್ಲಿತ್ತು, ಅದು ಅಲ್ಲಿ ಇತ್ತು ಸರ್, ಅದು ಬಲ್ಲಹುಣಸಿ. ಅದು ಈಗ ಬೊಮ್ಮನಹಳ್ಳಿ ತಾಲೂಕ್ ಮೇಲೆ ಈ ಕಡೆ ಶಿಫ್ಟೆಡ್ ವಿಲೇಜ್ ಆಗಿದೆ ಸರ್. ಈಗ ನಾವು ಆ ಕಡೆ ಹೋಗ್ಲಾರ್ದನ ನಮ್ಮ ಹಿರಿಯರು ಹಂಪಪಟ್ಟಣ ಗ್ರಾಮಕ್ಕೆ ಬಂದು ಇಲ್ಲಿ ವಾಸವಾಗಿದ್ರು. ಅದ್ರಲ್ಲಿ ನಾವು ಹಂಪಪಟ್ಟಣಕ್ಕೆ ಬಂದು ಇಲ್ಲೇ ವಾಸವಾಗಿ ನಮ್ಮ ಹಿರಿಯರು ಇಲ್ಲೇ ಭೂಮಿಯಿಂದ ಇಲ್ಲೇ ವ್ಯವಸಾಯ ಮಾಡ್ಕೊಂತ ಇಲ್ಲೇ ಇದ್ದಾರೆ ಸರ್. ಈಗ ಸುಮಾರು ಒಂದು ಡ್ಯಾಮ್ ನಿರ್ಮಾಣ ಆಗಿ 66 ದಶಕಗಳೇ ಆಗಿದ್ದಾವೆ. 65 ವರ್ಷಗಳಾಗಿದೆ. ಈಗ ನೀವು ಇಲ್ಲಿ ಬಂದ ಮೇಲೆ ನಿಮ್ಮ ತಂದೆಯವರು ಎಲ್ಲ ಇಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಇಲ್ಲೇ ಈಗ ನಿಮ್ಗೆ ಎಷ್ಟು ಎಕರೆ ಭೂಮಿ ಇದೆ ಈಗ? ಈಗ ನಮ್ಗೆ ನಮ್ಮ ತಂದೆಯವ್ರಿಗೆ ಇಬ್ರು ಸರ್ ಮಕ್ಕಳು. ನಮ್ಮ ನನ್ನ ಭಾಗಕ್ಕೆ 6 ಎಕರೆ ಬಂದಿದೆ. ನಮ್ದು ಮೊದಲು 5 ಎಕರೆ ಭೂಮಿ ಇತ್ತು ಸರ್. ಅದು ಕಂಪ್ನಿಗೆ ಅದು ಮಾರಾಟ ಮಾಡಿದ್ವಿ. ಅದು ಫ್ಯಾಕ್ಟ್ರಿ ಬಂದಿರೋದ್ರಿಂದ ಅಲ್ಲಿ ಕೊಟ್ವಿ. ಅಲ್ಲಿಂದ ಈಗ ನಾವು ಇಲ್ಲಿ ಊರ್ ಪಕ್ಕನೇ ಹೊಲ ಖರೀದಿ ಮಾಡಿದೆ 11 ಎಕರೆ. ಅದ್ರಲ್ಲಿ ನಾವು ಒಂದು 1/2 ಎಕರೆ ಖರೀದಿ ಮಾಡಿದ್ವಿ. ನಾನು ಮೊದಲು ಕಂಪ್ನಿ ನೌಕರನಾಗಿ ಕೆಲಸ ಮಾಡ್ತಾ ಇದ್ದೆ. ಈಗ ನಾನು ರಿಜೈನ್ ಮಾಡಿ 7 ವರ್ಷ ಆಯ್ತು ಸರ್. ಈಗ ನಾನು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದೀನಿ. ಇದೇ ಕೃಷಿಯಿಂದನೇ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದೀನಿ. ಇದರಲ್ಲಿ ಈಗ ನಾನು ಇದು ಬಟನ್ ರೋಸ್ ಅಂತ, ಇದು ಚಿಟ್ಟಿ ಗುಲಾಬಿ ಅಂತ ಇನ್ನೊಂದು ಹೆಸರಿದೆ ಸರ್. ಇದನ್ನ ನಾನು 5,000 ಸಸಿಗಳನ್ನ ಹಾಕಿದ್ದೀನಿ. ಇಲ್ಲಿ ಈ ಚಿಟ್ಟಿ ಗುಲಾಬಿ ಅಂದ್ರೆ ಈಗ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ಸಣ್ಣ ಕ್ಯಾರಿ ಬ್ಯಾಗ್ ನಲ್ಲಿ 10 ರೂಪಾಯಿ ಪ್ಯಾಕೆಟ್ ಇದು ಗುಲಾಬಿ ಇದು ಗುಲಾಬಿನ ಇದು ಆ ಗುಲಾಬಿಯಲ್ಲಿ ನಮ್ದು ಮೆರಬುಲ್ ಅಂತ ಇದೆ ಸರ್. ಒಂದೇ ಮೆರಬುಲ್ ಅಂತ ತಳಿ, ಅದು ಬರೀ ಕೆಂಪು ಮಾತ್ರ ಇರ್ತದೆ. ಕೆಂಪು ಮಾತ್ರ ಇರ್ತದೆ. ಅದು ಹೂವಿನ ಹಾರಕ್ಕೆ ಜಾಸ್ತಿ ಬಳಸ್ತಾರೆ ಅದನ್ನ. ಹೂವಿನ ಹಾರ ಕಟ್ಟೋದಕ್ಕೆ ಜಾಸ್ತಿ ಬಳಸ್ತಾರ. ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಸಣ್ಣ ಸಣ್ಣ ಪ್ಯಾಕೆಟ್. ಈಗ ನಮ್ಗೆ ಇಲ್ಲಿ ಮಾರ್ಕೆಟ್ ಲೋಕಲ್ ಆಗಿ ಜಾಸ್ತಿ ಉಪಯೋಗಿಸ್ತಾರೆ ಸರ್. ದಿನ ಒಂದು 10 ರೂಪಾಯಿ ಹೂವು ತಗೊಂಡು ದೇವಸ್ಥಾನ ಪೂಜೆಗೆ ಆ ಟೈಪ್ ಬಳಸ್ತಾರೆ. ಪ್ರತಿಯೊಂದು ಮನೆಗೆ ಸಿಟಿಗಳಲ್ಲಂತೂ ಕಾಮನ್ ಆಗಿ ತಗೊಂತಾರೆ ಸರ್. ಈಗ ಎಷ್ಟು ಎಕರೆ ಅಲ್ಲಿ ಇದನ್ನ ಇದು ಮಾಡ್ತಾ ಸರ್? ನಾನು ಇದನ್ನ 2 ಎಕರೆಯಲ್ಲಿ ಚಿಟ್ಟಿ ಗುಲಾಬಿ ಹಾಕಿದ್ದೀನಿ. ಇನ್ನುಳಿದ ಭೂಮಿಯಲ್ಲಿ ಒಂದು ಈಗ ಇನ್ನು ಕಲ್ಟಿವೇಶನ್ ಮಾಡಿಲ್ಲ ಸರ್. ಇನ್ನು 2 ಎಕರೆ. ಈಗ 1 ಎಕರೆ ನುಗ್ಗಿ ಬೆಳೀತಾ ಇದ್ದೀನಿ ಸರ್. ಎಷ್ಟು ವರ್ಷ ಆಯ್ತು ನುಗ್ಗಿ ಬೆಳೀತೀವಿ? ನುಗ್ಗಿ 4 ವರ್ಷದಿಂದ ನುಗ್ಗಿ ಬೆಳೀತಾ ಇದ್ದೀನಿ ಸರ್ ನಾನು. ಈ ಎರಡು ನಿಮ್ಗೆ ವಾಣಿಜ್ಯ ಬೆಳೆಗಳ ಅನ್ಸಿದ್ಯಾ? ನುಗ್ಗೇನು ಒಂದೊಂದ್ಸಲ ರೇಟ್ ಇರ್ತದೆ ಸರ್. ಒಂದೊಂದ್ಸಲ ರೇಟ್ ಇರಲ್ಲ. ಒಂದೇ ಬೆಳೆ ಆದ್ರೆ ಅದು ಲಾಭ ಆಗಲ್ಲ ಅಂತಂದೇಳಿ ಇದನ್ನ ಈ ಭಾಗದಲ್ಲಿ ಜಾಸ್ತಿ ಯಾರು ಹಾಕಿಲ್ಲ ಸರ್ ಈ ಗುಲಾಬಿ ಗುಲಾಬಿಯನ್ನ ಆಮೇಲೆ ಮಾರ್ಕೆಟಿಂಗ್ ನಮಗೆ ದಿನ ದಿನಾನೇ ದುಡ್ಡು ಬರ್ತದೆ ಸರ್ ನಮಗೆ, ಹಂಗಾಗಿ ಇದನ್ನ ಹಾಕಿದ್ದೀನಿ ಸರ್. ನಿಮ್ಗೆ ಎಷ್ಟು ವರ್ಷ ವಯಸ್ಸು ಸರ್? ನನಗೆ ಈಗ 41 ವರ್ಷ ವಯಸ್ಸು. 41 ವರ್ಷ ವಯಸ್ಸು. ಹೌದು ಸರ್. ನೀವು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? 10 ವರ್ಷ ನಾನು ಕೆಲಸ ಮಾಡಿದ್ದೀನಿ ಸರ್. ಅಲ್ಲಿ ನೀವು ಕಂಪನಿಯ ಸಿಬ್ಬಂದಿ ಕೆಲಸ ಮಾಡಿದ್ರಿ ಸರ್. ಈಗ ಆ 10 ವರ್ಷದ ನಡುವೆ ನಿಮ್ಮ ಕೃಷಿಯ ನಂಟು ಇತ್ತ ಅಥವಾ ತುಂಬಾ ಗ್ಯಾಪ್ ಆಗಿತ್ತ? ಇಲ್ಲ ಸರ್, ನಾನು ಊರಲ್ಲಿ ಇದ್ರು ಕೂಡ ಅಪ್ಪರು ಮಾಡ್ತಾ ಇದ್ರು ಸರ್, ಅಪ್ಪರು ನಮ್ಮ ಅಣ್ಣವರು ಮಾಡ್ತಾ ಇದ್ರು ವ್ಯವಸಾಯನ. ನಾನು ಹೋಗ್ತಾ ಇದ್ದೆ, ಅದು ಅದ್ರ ಬಗ್ಗೆ ನಾನು ಗಮನ ಕೊಡ್ತಾ ಇದ್ದಿಲ್ಲ. ಅದು ಬಿಟ್ಟಾದ್ಮೇಲೆ ನಾನು ಅದ್ರ ಬಗ್ಗೆ ಸಂಪೂರ್ಣ ಅದ್ರ ಕಡೆಗೆ. ಈಗ ಎಷ್ಟು ವರ್ಷ ಆಯ್ತು ನೀವು ಸರ್? ನಾನು 7 ವರ್ಷ ಕಾರ್ಖಾನೆ ಬಿಟ್ಟು 7 ವರ್ಷ ಆಯ್ತು. 7 ವರ್ಷ ಆಯ್ತು. 7 ವರ್ಷದಿಂದಲೂ ಸಂಪೂರ್ಣವಾಗಿ ನೀವು ಕೃಷಿ ಕಡೆಗೇನೆ? ನಮ್ದೊಂದು JCB ಇದೆ ಸರ್, ಆ JCB ನೋಡ್ಕೊಂಡು ಕೃಷಿ ನಾನೇ ನೋಡ್ಕೊಂಡು. ಈಗ ಈ ಗುಲಾಬಿ ಬೆಳೆಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನಿಮ್ಗೆ ಈ ಪ್ರೇರಣೆ? ಈ ಗುಲಾಬಿ ಬೆಳೆಯನ್ನ ನಾನು ಹೊಸಪೇಟೆರೋ ಒಬ್ರು ಹಾಕಿದ್ರು ಸರ್, ಅದನ್ನ ನಾನು ಎಲ್ಲ ಬೆಳೆ ಹಾಕಿದೆ, ಒಂದು ಸ್ವಲ್ಪ ಏನೋ ನನಗೆ ಅದು ನಷ್ಟ ಅಂತ ಅನಿಸ್ತು. ನನಗೆ ಈ ಥರ ಆದ್ರೆ ನಾವು ಲಾಸ್ ಆಗ್ತೀವಿ, ಅದೇ ಒಂದೇ ಬೆಳೆ ಬೆಳೆದ್ರೆ ಹೊಸ ಬೆಳೆ ಏನಾದರೂ ಬೆಳಿಬೇಕು ಅಂತಂದೇಳಿ ಆಲೋಚನೆ ಬಂದಾಗ ಒಬ್ರು ನನಗೆ ನಮ್ಮ ಯಲ್ಲಪ್ಪ ಅಂತ ಮಾಹಿತಿ ಕೊಟ್ಟರು, ಹಿಂಗೆ ಹಾಕಿದ್ದಾರೆ, ಅದನ್ನ ನೀವು ಹಾಕ್ಬೋದಣ್ಣ ನೋಡ್ರಿ ಅಂತ ಅಂದರು. ನಾನು ಹೋಗಿ ಅವ್ರದ್ದು ತೋಟ ನೋಡಿದೆ, ನೋಡಿದಾಗ ನನಗೆ ಅದನ್ನ ಹಾಕ್ಬೇಕು ಅಂತ ಅನಿಸ್ತು. 3 ತಿಂಗಳಲ್ಲೇ ಬರುತ್ತೆ ಅಂತಂದು ಹೇಳಿದಾಗ ನನಗೆ ಹಾಕ್ಬೇಕಂತ ಅನಿಸಿದ್ಮೇಲೆ ನಾನು ಆ ಬೆಳೆನ ಆಯ್ಕೆ ಮಾಡಿಕೊಂಡು ಅದನ್ನು ಹಾಕಿದೆ. ಈಗ ಏನೇ ಕೃಷಿ ಮಾಡಲಿ ಆ ಬೆಳೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇರಬೇಕು, ಅದರ ಆರೈಕೆ ಮಾಡೋದಾಗಿರ್ಬೋದು, ಅದಕ್ಕೇನು ಒಳಸುರಿಗಳನ್ನು ಹಾಕಬೇಕು, ಏನೆಲ್ಲ ಬೇಕು. ಈ ಗುಲಾಬಿಗೆ ನಿಮಗೆ ಆ ಥರದ ಹಿನ್ನೆಲೆಯನ್ನು ಹೆಂಗೆ ತೊಗೊಂಡ್ರಿ? ಅದನ್ನ ಆರೈಕೆ ಮಾಡುವ ಪ್ರಕ್ರಿಯೆಗಳ ಬಗ್ಗೆ ಹೆಂಗೆ ತಿಳುವಳಿಕೆ ತೊಗೊಂಡ್ರಿ? ಸರ್, ನಾನು ಆ ತೋಟ ನೋಡಿ ಬಂದಮೇಲೆ ಅವ್ರ ಹತ್ರನೂ ಮಾಹಿತಿ ತೊಗೊಂಡು ಸರ್. ಅದಾದ್ಮೇಲೆ ಅವು ಸಸಿ ತಮಿಳ್ನಾಡಿನಲ್ಲಿ ಸಿಗ್ತದೆ ಸರ್, ಅದು ಆ ಭಾಗದಲ್ಲಿ ಸಸಿ ಮಾರಾಟ ಜಾಸ್ತಿ ಇರುತ್ತೆ ಸರ್ ಅಲ್ಲಿ. ನಾನು ಆಮೇಲೆ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿದ್ದೆ ಸರ್. ತೋಟಗಾರಿಕೆ ಇಲಾಖೆಯಲ್ಲಿ ನನಗೆ ಅದು ಒಳ್ಳೆ ಬೆಳೆಯನ್ನು ಆಯ್ಕೆ ಮಾಡ್ಕೊಂಡಿದ್ರಿ ನೀವು, ಅದನ್ನ ಹಾಕ್ಬೋದು ಅಂತ ಹೇಳಿದ್ರಿ ಸರ್. ನಾನು ಹಾಪ್ಕಾಮ್ ಡೈರೆಕ್ಟರ್ ಕೂಡ ಆಗಿದ್ದೆ ಸರ್. ಹಿಂಗಾಗಿರೋದ್ರಿಂದ ನಮಗೆ ತೋಟಗಾರಿಕೆ ಭಾಳ ಹತ್ರ ಇರೋದ್ರಿಂದ ನಾವು ಕೂಡಲೇ ಮಾಹಿತಿ ತಗೊಂಡು ಸರ್ ಹಾಕ್ಬೋದು ಅಂತ ಹೇಳಿದ್ರು ಸರ್. ಹಂಗಾಗಿ ಆ ಬೆಳೆ ನಾಯ್ಕೆ ಅಂತ. ನಿಮ್ಮ ಈ ಭಾಗದ ಪರಿಸರಕ್ಕೆ ಹವಾಮಾನಕ್ಕೆ ಹೊಂದಾಣಿಕೆ ಆಗಿದೆ? ಹೊಂದಾಣಿಕೆ ಆಗಿದೆ ಸರ್. ಈಗ ಎಷ್ಟು ವರ್ಷ ಆಯ್ತು ನೀವು ಗುಲಾಬಿ ಬೆಳಿಲಿಕ್ಕೆ ಸರ್? ನಾನು ಈಗ ಹಾಕಿ 8 ತಿಂಗಳಾಯ್ತು ಸರ್. 8 ತಿಂಗಳಾಗಿದೆ. 8 ತಿಂಗಳಾಯ್ತು ಸರ್. ಅದು 3 ತಿಂಗಳಿಂದ ಕಟಾವಿಗೆ ಬರುತ್ತೆ ಸರ್. ಹಾಕಿ 3 ತಿಂಗಳಿಂದ ಅಂದ್ರೆ ಹಾಕಿದ ಕೂಡ್ಲೇನೆ ಕಟಾವಿಗೆ ಇರುತ್ತೆ ಸರ್. ಅದು ಆ ಟೈಮ್ನಲ್ಲಿ ಕಟಾವ್ ಮಾಡಬಾರ್ದು, ಅದನ್ನ ಮೊಗ್ಗನ್ನು ಚೂಟ್ ಬಿಡ್ಬೇಕು. ಹಂಗಂದ್ರೆ ಗಿಡ ಬಲಿಷ್ಠ ಆದ್ಮೇಲೆ ನಾವು ಅದರಲ್ಲಿಂದ ಫಸಲು ಹೆಚ್ಚಿನ ಮಟ್ಟದಲ್ಲಿ ತಗೋಬಹುದು ಸಾಧ್ಯ. ಹೌದು ಸರ್. ನೀವು ಅದನ್ನ ಮಾಡಿದ್ರಿ ಆರಂಭದಲ್ಲಿ? ಆರಂಭದಲ್ಲಿ ಮಾಡಿದ್ವಿ ಸರ್. 2 ತಿಂಗಳ ಅದು ಮೊಗ್ಗನ್ನು ಚೂಟಿದ್ವಿ ಸರ್. ಅದಾದ್ಮೇಲೆ 1 ತಿಂಗಳು ಬಿಡ್ಬೇಕಾಯ್ತು, ನಾವು ಬಿಡ್ಲಿಲ್ಲ. ಸ್ವಲ್ಪ ಬೆಳವಣಿಗೆಯಲ್ಲಿ ಸ್ವಲ್ಪ ಕುಂಠಿತ ಆಯ್ತು, ಅದು ನನಗೆ ಅನುಭವ ಆಯ್ತು. ಈಗ ಅದನ್ನ ಡೆವಲಪ್ ಮಾಡ್ತಾ ಇದ್ದೀವಿ ಸರ್. ಕೊಟ್ಟಿಗೆ ಗೊಬ್ಬರ ಆ ಥರ ಕೊಟ್ಟು ಈ ತೋಟಗಾರಿಕೆ AD ಸರ್ ಪರಮೇಶ್ವರಪ್ಪರ ಹತ್ರನೂ ಹೋಗಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ. ಈ ತರ ನೀವು ಗೊಬ್ಬರ ಕೊಟ್ರೆ ಚೆನ್ನಾಗುತ್ತೆ ಅಂತ ಮಾಹಿತಿ ಕೊಟ್ರು ಸರ್. ಈಗ ನೀವು ತಮಿಳ್ನಾಡಿನಿಂದ ಗುಲಾಬಿ ಸಸಿಗಳನ್ನ ತರಿಸಿದ್ರಿ ಅಂದ್ರೆ? ಹೌದು ಸರ್. ಅದ್ರ ಬೆಲೆ ಅದನ್ನೆಲ್ಲ ಹೇಗೆ ತಿಳ್ಕೊಂಡ್ರಿ? ಮತ್ತೆ ಅಲ್ಲಿಂದ ತರಿಸುವ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಇವೆಲ್ಲ ಹೇಗೆ ಮಾಡಿದ್ರಿ ಸರ್? ನಾವು ಇಲ್ಲಿಂದ ಪ್ರಭಾಕರ್ ರೆಡ್ಡಿ ಅಂತ ಅವರು ತಮಿಳ್ನಾಡಿನವ್ರು ಸರ್. ಅವರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿದ್ದ ಒಬ್ರು ಕೇಶವರಾಯ ಮಂಡಿ ಮಂಜುನಾಥ್ ಅಂತ ಹಾಕಿದ್ದಾರೆ. ಅವರು ಸಸಿ ಎಲ್ಲಿ ತರಿಸಿದ್ರು ಅಂತ ಅವ್ರ ಬಗ್ಗೆ ತಿಳ್ಕೊಂಡೆ. ಅವ್ರ ಹತ್ರ ಫೋನ್ ನಂಬರ್ ಇಸ್ಕೊಂಡು ನಾನು ಮಾತಾಡಿದೆ ನೇರವಾಗಿ. ಅವರು ಅಲ್ಲೇ 10 ರೂಪಾಯಿ ಆಗುತ್ತೆ, ಇಲ್ಲಿ ಟ್ರಾನ್ಸ್ಪೋರ್ಟ್ ಸೇರಿ 15 ರೂಪಾಯಿ ಆಗುತ್ತೆ ಅಂತಂದ್ರು ಸರ್. ನಾನು ಮತ್ತೆ 2-3 ಕಡೆ ವಿಚಾರ ಮಾಡಿದಾಗ ಅದೇ ಬೆಲೆ ಅಂತ ಗೊತ್ತಾಯ್ತು ಸರ್. ಹಂಗಾಗಿ ನಾನು ಸಸಿನ ತರಿಸ್ಕೊಂಡೆ ಸರ್. 2 ಎಕರೆಗೆ ಎಷ್ಟು ಸಸಿಗಳು ತರಿಸ್ ಸರ್? ಅದು 1 ಎಕರೆಗೆ ಜಾಗ ಕಡಿಮೆ ಇದ್ದರೂ 4 ಅಡಿ 4 ಅಡಿ ದೂರದಲ್ಲಿ ಮಾಡ್ತಾರೆ ಸರ್. 4x4 ಸರ್, ಆ ಟೈಪ್ ಮಾಡ್ತಾರೆ. ನಮ್ದು ಸ್ವಲ್ಪ ಹೊಲ ಜಾಸ್ತಿ ಇರೋದ್ರಿಂದ ಅದನ್ನ ನಾವು ಸುಮ್ಮನೆ ಈ ಖಾಲಿ ಬಿಡೋದಕ್ಕಿನ್ನು ಇನ್ನು ಅದು ಎಷ್ಟು ನಾವು ದೂರ ಮಾಡ್ತೀವಿ ಅಷ್ಟು ನಮಗೆ ಗಾಳಿ ಆಡುತ್ತೆ ಸರ್. ಗಾಳಿ ಆಡೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು 8 ಅಡಿ 4 ಅಡಿ ಮಾಡಿದ್ದೀನಿ. ಅಂತರ ಜಾಸ್ತಿ ಮಾಡಿದ್ವಿ. ಅಂತರ ಜಾಸ್ತಿ ಇದೇನು ತಜ್ಞರ ಪ್ರಕಾರ ಮಾಡಿದ್ರೆ ಸಾಲಿನಿಂದ ಸಾಲು 8 ಅಡಿ ಮಾಡಿದ್ದೀನಿ ಸರ್. ಈ ಅಂತರವನ್ನು ನಾನೇ ಮಾಡಿದ್ದೀನಿ ಸರ್ ಸ್ವತಃ. ಈಗ ಅದನ್ನು ಮಾಡೋಕ್ಕೆ ಒಂದು ಕಾರಣ ಸರ್, ನಮ್ಮಲ್ಲಿ ಈಗ ಎತ್ತುಗಳು ಬೇಸ ಇಲ್ಲ ಸರ್. ಎಂಟು ಅಡಿ ಆದ್ರೆ ನಾವು ಟ್ರ್ಯಾಕ್ಟರ್ನ ಅದರಲ್ಲಿ ಆರಾಮಾಗಿ ಉಳುಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾ ಈಗ ಅದನ್ನ ಎಂಟು ಅಡಿ ಆಯ್ಕೆ ಮಾಡ್ಕೊಂಡು ಆ ಎಂಟು ಅಡಿ ಮಾಡಿದ್ದೀನಿ ಸರ್. ಹಂಗಾಗಿ ನಾವು 2 ಎಕರೆಗ 5,200 ಸಸಿ ಕುಂದಿರಿಸಿದ್ದೀನಿ ಸರ್. 5,200 ಸಸಿ ಕೂಡ ಸರ್. ಈಗ ಅದನ್ನು ಸಸಿ ಕೂಡಿಸೋದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ, ಏನೇನು ಬೇಕಾಗಿತ್ತು ಸರ್? ಅದನ್ನ ಮೊದಲು ನಾವು ಕುಣಿ ತೆಗಿಬೇಕು ಸರ್, ಸಾಲಿಂದ ಸಾಲು 8 ಅಡಿ, ಗಿಡದಿಂದ ಗಿಡಕ್ಕೆ 4 ಅಡಿ ಮಾರ್ಕ್ ಮಾಡ್ಕೊಂಡು ಆ ಮಾರ್ಕ್ನಲ್ಲೇ ನಾವು ಕುಣಿನ ತೆಗಿಬೇಕು ಸರ್. ಕುಣಿ ತೆಗೆದಾದ್ಮೇಲೆ ಅದರಲ್ಲಿ ನಾವು ಬತ್ತಿ ತಪ್ಪಲ ಅಂತ ಬರುತ್ತೆ ಸರ್, ಆ ಬತ್ತಿ ತಪ್ಪಲ ಆಮೇಲೆ ಬೇವಿನ ತಪ್ಪಲ ಅದನ್ನ ಫಸ್ಟ್ ಗುಂಡಿಲಿ ಹಾಕಿ ಅದರ ಒಳಗೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ ಸರ್. ಅದು ಸುಮಾರು 1 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಮಣ್ಣು ಮಿಶ್ರಿತ ಮಾಡಿ ಅದನ್ನ ಅವಾಗ ಸಸಿನ ನಾಟಿ ಮಾಡಿದ್ದೀನಿ. ನಾಟಿ ಮಾಡಿ ಈ ಬತ್ತಿ ತಪ್ಪಲ ಬೇವಿನ ತಪ್ಪಲ ಇದು ನೇರವಾಗಿ ಹಾಕಿದ್ರೆ ಅಥವಾ ಒಣಗಿಸಿ ಎಲ್ಲ? ಇಲ್ಲ ಸರ್, ನೇರವಾಗಿ ಆಗಿ ಗೊಬ್ಬರ ತರ ಆದ್ಮೇಲೆ? ಇಲ್ಲ ಸರ್, ನೇರವಾಗಿ ಹಾಕಿದೀವಿ ಸರ್. ಹಸಿರೆಲೆ ಗೊಬ್ಬರ? ಹಸಿರೆಲೆ ಗೊಬ್ಬರನ ಹಾಕಿದೀವಿ ಸರ್. ಹಸಿರೆಲೆ ಗೊಬ್ಬರದಲ್ಲೇ ನಮ್ಗೆ ಅದು ಉತ್ತಮ ಗೊಬ್ಬರ ಆಗಿರೋದ್ರಿಂದ ಅದನ್ನ ಹಸಿರೆಲೆ ಗೊಬ್ಬರನ ಹಾಕಿದೀವಿ ಸರ್. ಒಂದೊಂದು ಕುಣಿಗೂ ಪ್ರತ್ಯೇಕ, ಒಂದೊಂದು ಕುಣಿಗೂ ಪ್ರತ್ಯೇಕವಾಗಿ ಹಾಕಿದೀವಿ ಸರ್. ಇದಕ್ಕೆಲ್ಲ ಅದಕ್ಕೂ ಶ್ರಮ ಬೇಕಾಗುತ್ತೆ, ಕೂಲಿಕಾರನ್ನ ಬಳಸ್ಕೊಂಡ್ರು? ಹೌದು ಸರ್. ನೀವು ಮನೆಯವರೆಲ್ಲ ಸೇರ್ ಮಾಡಿದ್ರು? ಹೇಗೆ ನಾವು ಇದಕ್ಕೆ ಇದಕ್ಕೇನು ಸಾಧನಗಳೇನಾದ್ರು ಬಳಕೆ ಮಾಡಿದ್ರಾ, ಬರೀ ಕೈಯಿಂದನೇ ಮಾಡ್ತಾ ಇದ್ರ ಹೇಗೆ? ಇಲ್ಲ ಸರ್, ಇದು ನಮ್ದು ಭೂಮಿ ಮಿದುವಿದೆ ಸರ್. ಮಿದು ಇರೋದ್ರಿಂದ ನಾವು ಬರೀ ಸಲಿಕೆಯಿಂದನೇ ಕುಣಿಗಳನ್ನ ತೆಗೆದಿದ್ವಿ ಸರ್. ನಮ್ಮಲ್ಲಿ ಇಬ್ರು ಕಾಯಂ ಲೇಬರ್ಸ್ ಇದಾರೆ ಸರ್, ಮತ್ತೆ ಅವ್ರ ಕೂಡನೇ ಅತಂತವಾಗಿ ಮಾಡಿಸಿದ್ವಿ ಸರ್. ಸರ್ 10 ದಿನ ಟೈಮ್ ಇಡಿ ಸರ್. ಆಮೇಲೆ ಆಗಿ ಹಚ್ಚಕ್ಕೆಲ್ಲ ಹೆಣ್ಮಕ್ಳಿಗೆ ಇದು ಮಾಡಿದ್ವಿ ಸರ್, ಅವ್ರು ಪ್ರತ್ಯೇಕ ಲೇಬರ್ ಮಾಡಿದ್ವಿ ಸರ್, ಅವ್ರ ಮುಖಾಂತರ ಇದು ಮಾಡಿದ್ವಿ. ಕುಣಿಗಳು ಮಾತ್ರ ಅವ್ರ ಕೂಟನೇ ತೆಗೆಸಿದ್ವಿ ಸರ್. ನಿಮ್ಮ ಇಬ್ಬರು ಲೇಬರ್ ಮಾಡಿದ್ವಿ. ಈಗ ಫಸ್ಟ್ ಸಸಿ ನಾಟಿ ಮಾಡಿದ ಮೇಲೆ ಅಲ್ಲಿಂದ ಏನು ಶುರು ಆಗ್ತದೆ ಖರ್ಚುಗಳು, ಅದಕ್ಕೆ ಏನು ಒಳಸುರಿ ಕೊಡಬೇಕಾಗ್ತದೆ, ಅವುಗಳನ್ನು ಆರೈಕೆಯಾಗಿ ಮಾಡಬೇಕು? ಅದು ಈಗ 3 ತಿಂಗಳವರೆಗೂ ಅದು ಫಸಲು ಕೊಡಲ್ಲ, 3 ತಿಂಗಳು ಬೇಕಂತೀರಿ? ಹೌದು ಸರ್. 3 ತಿಂಗಳ ನಂತರ ಫಸಲು ಕೊಡ್ಲಿಕ್ಕೆ ಶುರು ಮಾಡ್ತದೆ. ಹೌದು ಸರ್. ಆಗ ಆ ಗಿಡಗಳನ್ನು ಆರೈಕೆ ಮಾಡ್ಕೊಳ್ಳೋದಕ್ಕೆ ಏನೇನು ಕೊಡಬೇಕಾಗ್ತದೆ? ನಾವು ಗಿಡ ಹಚ್ಚಿ 1 ವಾರಕ್ಕೆ DAP ಗೊಬ್ಬರ ಕೊಡ್ಬೇಕು ಸರ್. DAP ಗೊಬ್ಬರ ಕೊಟ್ಟ ನಂತರ ಅದು ಸ್ವಲ್ಪ ಬ್ರಾಂಚಸ್ ಜಾಸ್ತಿ ಬರುತ್ತೆ ಸರ್. ಪ್ರಮಾಣ ಹೇಗೆ ಎಷ್ಟು ಹಾಕಿದ್ರಿ ಏನು? ಅದು ನಾವು 1 25 ಗ್ರಾಮ್ ಲೆಕ್ಕ ಕೊಟ್ಟಿದ್ದೀವಿ ಸರ್ ಸ್ಟಾರ್ಟಿಂಗ್. ಜಾಸ್ತಿ ಕೊಟ್ಟರೆ ಅದು ಗಿಡ ಸುಡುತ್ತಂದ್ರೆ. ಗಿಡಕ್ಕೆ 25 ಗ್ರಾಮ್? 25 ಗ್ರಾಮ್. ಅದನ್ನ ಈ ಹಂತದಾಗ ನಾವು ಅದಕ್ಕೆ 50 ಗ್ರಾಮ್ ಇಂದ 100 ಗ್ರಾಮ್ ವರೆಗೆ ಕೊಡಬಹುದು ಸರ್. ಈಗ 8 ತಿಂಗಳ ಗಿಡಗಳಿಗೆ ಸ್ಟಾರ್ಟಿಂಗ್ ಮಾತ್ರ 25 ಗ್ರಾಮ್ ಸುಮಾರಲ್ಲಿ ಕೊಟ್ಟಿದ್ದೀವಿ ಸರ್. DAP ಕೊಟ್ಟರೆ ಮತ್ತೆ ಬೇರೇನು ಕೊಟ್ರಿ? DAP ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಪೊಟಾಶು 17 ಕಾಂಪ್ಲೆಕ್ಸ್ ಆ ಟೈಪ್ ಕೊಟ್ಕಂತ ಬಂದಿ ಸರ್. ಈಗ ಎಷ್ಟೆಷ್ಟು ದಿನಗಳಲ್ಲಿ ಇದು ಕೊಡ್ಬೇಕಾಗ್ತಿತ್ತು ಸರ್? ಮೊದಲನೇದಾಗಿ 15 ದಿನಕ್ಕೆ ಒಂದ್ಸಲ ಕೊಟ್ಟಿದ್ದೀವಿ ಸರ್ ನಾವು. ಅದಾದ್ಮೇಲೆ ಮತ್ತೊಂದ್ಸಲ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ ಸರ್. ನಾವು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಎಷ್ಟು ಕೊಡ್ತೀವೋ ಅಷ್ಟು ಆ ಗಿಡ ಬಾಳಿಕೆನು ಜಾಸ್ತಿ ಬರುತ್ತೆ. ಹಂಗಾಗಿ ಈಗ ಅವರು ತೋಟಗಾರಿಕೆಯವರು ಕೂಡ ಅದನ್ನೇ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಬಳಸ್ರಿ ಅಂತ ಮಾಹಿತಿ ಕೊಡ್ತಾ ಇದಾರೆ. ನಮ್ಮ ಕೊಟ್ಟಿಗೆ ಗೊಬ್ಬರನು ಉಪಯೋಗ ಅಂತ ಅನಿಸ್ತದೆ ಸರ್. ನೀರು ಕೊಡೋದು ಹೇಗೆ ಮಾಡಿದ್ರಿ ಸರ್? ನಾವು ಮೊದಲೆಲ್ಲ 2 ಇನ್ಲೈನ್ ಡ್ರಿಪ್ 2 ಲೈನ್ ಹಾಕಿದ್ದೀವಿ ಸರ್. ನೀರು ಜಾಸ್ತಿ ಬೇಕಂತ ಒಂದು ಇದು ಏನು ಸರ್ ಅಂದರೆ ಯಾವ ಗಿಡದಲ್ಲಿ ಮುಳ್ಳು ಇರುತ್ತೋ ಆ ಗಿಡ ನೀರಿನ ಅಂಶ ಕಡಿಮೆ ಬೇಕು ಸರ್ ಅದಕ್ಕೆ. ಹೌದಾ? ಹೌದು ಸರ್. ಆ ಮುಳ್ಳು ಇರೋ ಗಿಡಗಳು ಇದು ಗುಲಾಬಿ ಮುಳ್ಳಿನ ಜಾತಿಯ ತಳಿ. ಹಂಗಾಗಿ ಇದು ಅದು ಆ ಗಿಡ ಬೆಳಗಾಗ್ಬಿಡ್ತು ಸರ್. ಮೊದಲು ನಾನು 2 ಡ್ರಿಪ್ ಹಾಕಿರೋದ್ರಿಂದ ಇನ್ಲೈನ್ ಫುಲ್ಲು ನೆಂದು ಬಿಡ್ತು ಅದು. ಮತ್ತೆ ಅದನ್ನೆಲ್ಲ ನಮ್ಮ ಕೃಷಿ ತೋಟಗಾರಿಕೆ ಇಲಾಖೆಯವರು ಆಮೇಲೆ ಸಸಿ ಕೊಟ್ಟರ ಹತ್ರನು ಆ ವಾಟ್ಸಪ್ಗೆಲ್ಲ ಹಾಕಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಸರ್ ನೀರು ಜಾಸ್ತಿ ಆಗಿದೆ ಅಂದ್ರೆ ಅದನ್ನು ತೆಗೆದು ನಾನು ಮತ್ತೆ ಔಟ್ಲೈನೇ ಡ್ರಿಪ್ ಹಾಕಿದ್ದೀನಿ ಸರ್. ಈಗ ಒಳಲೈನ್ ಇಲ್ಲ. ಈಗ ಒಳಲೈನ್ ಇಲ್ಲ ಸರ್. ಮೇಲೆ ಹಾಕಿದ್ರಿ? ಮೇಲೆ ಹಾಕಿದ್ದೀವಿ ಸರ್. ಮೇಲೆ ಹಾಕಿರೋದ್ರಿಂದ ಸಿಂಗಲ್ ಡ್ರಿಪ್ ಹಾಕಿದ್ದೀನಿ ಸರ್ ನಾನು. ಅದರಿಂದ ನೀರು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹೋಗುತ್ತೆ ಸರ್. ಆಮೇಲೆ ಇನ್ಲೈನ್ ಹಾಕಿರೋದ್ರಿಂದ ಅದು ಸಂಪೂರ್ಣ ಭೂಮಿ ನೆನೆಯುತ್ತೆ, ಇದು ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೆನೆಯುತ್ತೆ. ಹಂಗಾಗಿ ಹುಲ್ಲು ಕೂಡ ಕಡಿಮೆ ಬರುತ್ತೆ ಸರ್, ಕಳೆ ಕೂಡ ಕಡಿಮೆ ಬರುತ್ತೆ. ಇದರಿಂದ ಈಗ ಗಿಡನೂ ಕಪ್ಪಾಗಿದ್ದಾವೆ ಸರ್. ಈ ಕಳೆನಾಶಕ ಬಳಸ್ತೀರಾ ಅಥವಾ? ಕಳೆನಾಶಕ ಬಳಸಂಗಿಲ್ಲ ಸರ್, ಅದಕ್ಕೆ ಕಳೆಯನ್ನು ತೆಗೆಸ್ಬೇಕು, ಆರಿಸ್ಬೇಕು ಸರ್. ಕಳೆನಾಶಕ ಬಳಸೋದ್ರಿಂದ ಅದಕ್ಕೆ ಸೈಡ್ ಎಫೆಕ್ಟ್ ಆಗುತ್ತಂತಲ್ಲ? ಕಳೆನಾಶಕ ಬಳಸೋದ್ರೆ ಸುಟ್ಟು ಬಿಡುತ್ತೆ ಸರ್, ಭಾಳ ಸೂಕ್ಷ್ಮವಾಗಿ ಬೆಳೆಯುವಂಥ ತಳಿ ಅದು. ನಾವು ಇದನ್ನ ದಾಳಂಬರಿ ಎಷ್ಟು ಸೂಕ್ಷ್ಮವಾಗಿ ಬೆಳೆಸ್ತೀವೋ ಅಷ್ಟೇ ಸೂಕ್ಷ್ಮವಾಗಿ ಬೆಳೆಯುವಂಥ ತಳಿ ಇದು. ಹಂಗಾಗಿ ಅದು ಕಳೆನಾಶಕ ಆ ಥರ ಏನು ಬಳಸಂಗಲ್ಲ ಸರ್. ಅದು ಈಗ 3 ತಿಂಗಳಿಂದ ನಿಮ್ಮ ಈ ಚಿಟ್ಟಿ ಗುಲಾಬಿ ಫಸಲು ಕೊಡ್ಲಿಕ್ಕೆ ಶುರು ಮಾಡ್ತದೆ. ಹೌದು ಸರ್. ಅದನ್ನು ಬಿಡಿಸುವ ಪ್ರಕ್ರಿಯೆ ಹೇಗೆ? ಅದು ಕಟ್ ಮಾಡೋದಕ್ಕೆ ಕೈನಿಂದ ಕಟ್ ಮಾಡ್ತಾರೆ, ಅದಕ್ಕೆ ಏನಾದ್ರು ಸಾಧನಗಳು ಬೇಕೋ? ಅದಕ್ಕೆ ಯಾವುದೇ ಸಾಧನ ಬೇಕಾಗಿಲ್ಲ ಸರ್. ಅದಕ್ಕೆ ಗುಲಾಬಿ ಗಿಡದ ಒಂದು ಈ 1.5 ಇಂಚು ಕೆಳಗಡೆ ಒಂದು ಗಣ್ಣು ಬರುತ್ತೆ ಸರ್, ಕಬ್ಬಿನ ಗಣ್ಣು ಹೆಂಗೆ ಬರುತ್ತೆ ಅಲ್ಲಿಗೆ ಕೈಲೇ ಮುರಿದ್ರೆ ಪಟ್ ಅಂತ ಮುರಿಯುತ್ತೆ. ಒಬ್ಬ ಮನುಷ್ಯ 3 ತಾಸಲ್ಲಿ ಒಂದು 20 ಕೆಜಿಯಷ್ಟು ಹರಿಬೋದು ಸರ್. ಹರಿಬೋದು ಸರ್. ಈಗ ಪ್ರತಿದಿನ ಇದು ಬಿಡಿಸ್ತಾ ಇರ್ತೀರಾ ಅಥವಾ ಹೇಗೆ? ಪ್ರತಿದಿನ ನಾವು ಒಂದಿನ ಬಿಟ್ಟು ಒಂದಿನ ಬಿಡಿಸ್ತೇವೆ ಕಟ್ ಮಾಡೋಂತ ಇದು ಸರ್. ನಾವು 2 ಎಕರೆ ಇರೋದ್ರಿಂದ ಒಂದು ಎಕರೆ ಒಂದಿನ, 1 ಎಕರೆ ಒಂದಿನ, ಹಂಗಾಗಿ ಪ್ರತಿದಿನ ಆದಾಯ ಬರೋಂಗ್ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಈಗ 2 ಎಕರೆಗೆ ದಿನಕ್ಕೆ ಎಷ್ಟು ಕೆಜಿ ಸಿಗುತ್ತೆ ನಿಮ್ಗೆ? ನಮ್ದು 25 ಕೆಜಿವರೆಗೆ ಹರಿದೀವಿ ಸರ್. ಪ್ರತಿದಿನ 25 ಕೆಜಿವರೆಗೆ ಹರಿದಿದ್ದೀವಿ. ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್, ಮಳೆಗಾಲ ಜಾಸ್ತಿ ನೀರು ತೇವಾಂಶದಿಂದ ಅದು ಸ್ವಲ್ಪ ಬೆಳಗಾಗಿ ಗಿಡ ಈಗ ಕಡಿಮೆ ಆಗಿದೆ ಸರ್. ಈಗ ರೇಟು ಚೆನ್ನಾಗಿದೆ ಸರ್. ಅಂದರೆ ಗುಲಾಬಿಗೆ ತೇವಾಂಶ ಕಡಿಮೆ ಇರಬೇಕು? ತೇವಾಂಶ ಕಡಿಮೆ ಇರ್ಬೇಕು ಸರ್. ತೇವಾಂಶ ಕಡಿಮೆ ಇರ್ಬೇಕು ಸರ್. ಈಗ ಎಷ್ಟು ಸಿಗ್ತಾ ಇದೆ ಮಳೆಗಾಲದಲ್ಲಿ? ಈಗ ನಮಗೆ 15 ಕೆಜಿ ಸಿಗ್ತಾ ಇದೆ. 15 ಕೆಜಿ ದಿನ ಪ್ರತಿದಿನ. ಬೆಲೆ ಹೇಗಿದೆ? ಬೆಲೆ ನಾವು ಮಾರ್ಕೆಟ್ಗೆ ಹೊಡೆದ್ರೆ ಅದು 60 ರೂಪಾಯಿಂದ 220 ವರೆಗೂ ಮಾರ್ಕೆಟಿಂಗ್ ಆಗಿದೆ ಸರ್ ನಮ್ದು. ಕೆಜಿ ಈಗ ನಾವು ಅದನ್ನ ಎಲ್ಲ ಟೈಮಲ್ಲಿ ಒಪ್ಪಂದದ ರೀತಿಯಲ್ಲಿ ಕೊಟ್ಟು ಬಿಟ್ಟಿದ್ದೀವಿ ಸರ್. ನಾವಿಲ್ಲೇ ಪಕ್ಕದ ಮರಮ್ನಳ್ಳಿಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಅದು ಪ್ರತಿ ಕೆಜಿ ಜಾಸ್ತಿ ಇರಲಿ ಕಡಿಮೆ ಇರಲಿ ಅವಾಗ ನಾವು 100 ರೂಪಾಯಿ ಲೆಕ್ಕದಲ್ಲಿ ಕೊಟ್ಬಿಟ್ಟಿದ್ದೀವಿ. ಹೌದು ಸರ್. ಅದು ಒಪ್ಪಂದ ಮಾಡ್ಕೊಂಡ್ರೆ ಏನು, ಎಷ್ಟು ತಿಂಗಳವರೆಗೆ ಮಾಡ್ಕೊಂತೀರಿ ನೀವು? ನಾವು ಅವ್ರು ಕಂಟಿನ್ಯೂಸ್ ಸರ್. ನಮ್ದು ರೇಟ್ ಜಾಸ್ತಿ ಆದಾಗ ನಾವು ಕೇಳಂಗಿಲ್ಲ, ರೇಟ್ ಕಡಿಮೆ ಆದಾಗ ಅವರು ಹಾಕಿ ಕೊಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಅನುಕೂಲ. ಆಮೇಲೆ ಇಲ್ಲಿ ಮಧ್ಯವರ್ತಿಗಳು ಆವಳಿ ಇರಲ್ಲ ಸರ್. ಇಲ್ಲಿ ನಮಗೆ ನಾವು ಹೊಸಪೇಟೆ ಮಾರ್ಕೆಟ್ಗೆ ಹೊಡೆದ್ರೆ 100 ರೂಪಾಯಿಗೆ 12.5 ರೂಪಾಯಿ ಕಟ್ ಮಾಡ್ತಾರೆ ಕಮಿಷನ್. ಆ ಕಮಿಷನ್ ನಮಗೆ ಉಳಿತೈತಿ, ಅವ್ರಿಗೆ ಉಳಿತೈತಿ ಅನ್ನೋ ಉದ್ದೇಶಕ್ಕೆ ಅದನ್ನ ನಾವು ಇಲ್ಲೇ ನೇರವಾಗಿ ಮಾರಾಟಗಾರರಿಗೆ ಕೊಡ್ತದೆ ಸರ್. ಇದು ಬಿಡಿಸೋದೆಲ್ಲ ನಿಮ್ಮ ಕಡೆನೆ ಜವಾಬ್ದಾರಿ? ಬಿಡಿಸೋದೆಲ್ಲ ನಮ್ದೇ ಸರ್. ಬಿಡಿಸಿ ಅಲ್ಲಿ ಕಳಿಸೋ ಜವಾಬ್ದಾರಿ ನಮ್ದೇ. ಜಾಸ್ತಿ ಇದ್ರೆ ಅವರು ಇಲ್ಲಿಗೆ ಬರ್ತಾರೆ ಸರ್. ನಾವು ಇನ್ನೂ ಹಂಗೆ ನಾವು ಬಂದಿಲ್ಲ, ನಾವು ಕೊಟ್ಟು ಬರ್ತೇವೆ ಸರ್. ನಮಗೆ 11 ಕಿಲೋಮೀಟರ್ ಆಗೋದ್ರಿಂದ ನಮಗೆ ಕೊಟ್ಟು ಬರೋದೇನು ಸಮಸ್ಯೆ ಅನಿಸಿಲ್ಲ. ಅಲ್ಲಿ ಏನು ದಲ್ಲಾಳಿಗಳಿಗೆ ಕೊಡ್ತೀರೋ ಅಥವಾ ನೇರವಾಗಿ ಮಾರಾಟಗಾರರಿಗೆ ಕೊಡ್ತೇವೆ? ಹೂಗಾರರಿಗೆ. ಹೂಗಾರರಿಗೆ ಕೊಡ್ತದೆ ಸರ್. ಹೂಗಾರರಿಗೆ ಕೊಡೋದ್ರಿಂದ ಒಬ್ಬರಿಗೆ ಇದು ಮಾಡಿದ್ರೆ ಅಥವಾ ಬೇರೆ ಬೇರೆ ಒಬ್ಬರಿಗೆ ಕೊಡ್ತಾ ಇದ್ದೀವಿ ಸರ್. ದಿನ ಒಂದು 15 ಕೆಜಿ ಹೋಗುತ್ತೆ? ಹೌದು ಸರ್, ದಿನ 15 ಕೆಜಿ. ಪ್ರತಿದಿನ 15 ಕೆಜಿ? ಹೌದು ಸರ್. 100 ರೂಪಾಯಿದಂಗೆ? 100 ರೂಪಾಯಿದಂಗೆ ಹೋಗುತ್ತೆ ಸರ್. ಹಾಂ ಹಾಂ. ನಮ್ದು ಅದರಲ್ಲಿ ಒಂದು 40% ನಾವು ಸಂಪೂರ್ಣ ಚೆನ್ನಾಗಿ ಆರೈಕೆ ಮಾಡ್ಬೇಕಂದ್ರೆ 40% ಖರ್ಚು ಮಾಡಿ ಖರ್ಚು ಮಾಡ್ಬೇಕು ಸರ್. ಮಾಡಬೇಕು, ಖರ್ಚು ಕಡಿಮೆನೂ ಮಾಡ್ಬೋದು. 40% ಖರ್ಚು ಮಾಡಿದ್ರೆ ನಮಗೆ ಆ ಗಿಡನೂ ಚೆನ್ನಾಗಿ ಇರ್ತದೆ ಅಂತ. ಈಗ ನಾವು ನೆಕ್ಸ್ಟ್ ಇನ್ನ ಒಂದು 4 ತಿಂಗಳಿಗೆ ನಾವು ಅದನ್ನ 50 ಕೆಜಿವರೆಗೂ ಪ್ರತಿದಿನ ಬರಂಗ ಮಾಡ್ಬೋದು ಸರ್. ಆ ಥರ ಗಿಡ ಅದಾವ ಸರ್. ಈಗ ಫಸಲು ಇದು ಎಲ್ಲಿವರೆಗೂ ಹಿಂಗೆ ಸರ್ ಇರ್ತದೆ? ಇದು ಒಂದ್ಸಲ ನಾಟಿ ಮಾಡಿದ್ಮೇಲೆ 8 ವರ್ಷದವರೆಗೂ ಫಸಲು. 8 ವರ್ಷದವರೆಗೂ? 8 ವರ್ಷದವರೆಗೂ. ಓಹೋ, ಬರುತ್ತೆ ಸರ್. ನಾವು ಪದೇ ಪದೇ ನಾಟಿ ಮಾಡೋ ಅವಶ್ಯಕತೆ ಇರಲ್ಲ ಅನ್ನೋ ಉದ್ದೇಶಕ್ಕೆ ಒಂದ್ಸಲ ಹಾಕಿದ್ರೆ 8 ವರ್ಷ ಚೆನ್ನಾಗಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನ ಹಾಕಿದೀವಿ. ನೀರಿನ ಮೂಲ ಏನ್ ಮಾಡ್ಕೊಂಡ್ರಿ? ಬೋರ್ ಹಾಕ್ಸಿದ್ರ ಅಥವಾ ಏನಾದ್ರೂ? ನಮಗೆ 3 ಬೋರ್ವೆಲ್ ಇದಾವ ಸರ್ ತೋಟದಲ್ಲಿ. ಆ ಬೋರ್ವೆಲ್ ಅಲ್ಲೇ ನಮಗೆ ಬರೀ 1 ಇಂಚು ನೀರು ಇದ್ರು ಇದನ್ನ ಬೆಳಿಬಹುದು ಸರ್. ಈಗ ನಾಗರಾಜ್, ಈಗ ನೀವು ಯುವಕರು ಈ ತರದ ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದ್ರಿಂದ ರೈತರು ಒಂದಿಷ್ಟು ಹಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಹೌದು ಸರ್. ಹೌದಾ? ಈಗ ನೀವು ನಿಮ್ಮಂಥ ಈಗ ಎಷ್ಟೋ ರೈತರು ಹತಾಶರಾಗಿಬಿಡ್ತಾರೆ, ಹಿಂಗಾಯಿತು ಹಿಂಗಾಯಿತು ದುಡ್ಡು ಮಾಡ್ಲಿಕ್ಕಾಗಲ್ಲ ಲಾಸ್ ಆಗ್ತದೆ. ಯಾವುದೇ ಕೆಲಸ ಮಾಡಿದ್ರೆ ಎದೆಗೊಂದು ಕೆಲಸ ಮಾಡಿದರೆ ನಾವು ಸಕ್ಸಸ್ ಕಾಣೋಕೆ ಭಾಳ ಕಷ್ಟ ಸರ್. ಅದರಲ್ಲಿ ಲಾಸ್ ಆಗುತ್ತೆ ಲಾಭನೂ ಆಗುತ್ತೆ. ಹಂಗಂತಂದೇಳಿ ನಾವು ಮಾಡೋ ವಿಧಾನ ಮಾತ್ರ ಸರಿ ಇದ್ದರೆ ನಾವು ಲಾಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಸರ್. ನಾವು ಮಾಡೋ ವಿಧಾನದಲ್ಲಿ ನಾವು ಸೋಲನ್ನು ಕಾಣ್ತಾ ಇದ್ದೀವಿ ರೈತರು ಅಂತ ನನ್ನ ಅಭಿಪ್ರಾಯ. ಈಗಿನ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ರೈತರ ಮಕ್ಕಳಿರ್ತಾರೆ, ಅವರು ಕೃಷಿ ಬಗ್ಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ನೀವು ಯಾವುದೇ ರೀತಿ ನೌಕರಿ ಆಸೆ ಪಡೆದೇನೆ, ನನಗೆ ಈಗ ಸುಮಾರು 22,000 ಸಂಬಳ ಇರ್ತಿತ್ತು, ಆದ್ರೂ ನಾನು ಆ ನೌಕರಿ ಬಿಟ್ಟು ಸುಮಾರು ಒಂದು 30,000 ನೀವೀಗ ತಿಂಗಳ ಇದು ಮಾಡ್ತೀರಿ ಇದರಿಂದ? ಹೌದು ಸರ್, ನಾನು ಹೊರಗಡೆನ ಲೇಬರ್ಗೆ 40,000 ಕೊಡ್ತೀನಿ. 40,000 ಕೊಡ್ತೀರಿ. ಈಗ ನಾವು ನನ್ನಿಂದ ಇನ್ನೂ ಇಬ್ರು 3 ಬದುಕ್ತಾರಲ್ಲ ಅನ್ನೋದೂ ನನಗೆ ಒಂದು ತೃಪ್ತಿ ಇದೆ ಸರ್. ಹಂಗಾಗಿ ಎಲ್ಲರೂ ನೌಕರಿ ಆಸೆ ಪಡೆದು ನೀವು ಸ್ವಾವಲಂಬಿ ಜೀವನ ನಡೆಸ್ಬೋದು ಅಂತ ನಾನು ಇದರಿಂದ ಮನಗಂಡಿದ್ದೀನಿ ಸರ್. ಒಳ್ಳೇದು ನಾಗರೇಶ್. ನೀವು ಒಂದು ಉದ್ಯಮದಲ್ಲಿ ಕೆಲಸಗಾರರಾಗಿ ಹೋಗಿದ್ರಿ, ಆದರೆ ನಿಮ್ಮಲ್ಲೇ ನಿಮ್ಮ ಕೈಯಲ್ಲಿಯೇ ಭೂಮಿ ಇದ್ದು ಮತ್ತೆ ಅಲ್ಲಿಂದ ವಾಪಸ್ ಬಂದು ಸ್ವಾವಲಂಬಿಗಳಾಗಿ ನೀವೇ ಸುಮಾರು ಜನರಿಗೆ ಕೆಲಸ ಕೊಡುವಂತೆ, ಪ್ರತಿ ತಿಂಗಳು 40-50,000 ರೂಪಾಯಿ ನೀವೇ ವೇತನ ಕೊಡುವ ಹಂತದಲ್ಲಿ ಕೃಷಿಯನ್ನೇ ಒಂದು ಉದ್ಯಮ ಮಾಡಿದಿರಿ. ಹೌದು ಸರ್. ನಿಮ್ಮ ಈ ಪ್ರೇರಣೆ ನಮ್ಮ ಎಲ್ಲ ಕೇಳುಗ ರೈತ ಬಾಂಧವರಿಗೆ ಅದು ಪ್ರೇರಣೆ ನೀಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಯುವ ರೈತರು ಈ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ಕೊಂಡ್ರೆ, ನಿಮ್ಮಿಂದ ಏನಾದರೂ ಸಲಹೆ ಸಹಕಾರ ಕೇಳಿದರೆ ನೀವು ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಖಂಡಿತ ಸರ್, ನಾವು ಯಾವ ಸಮಯದಲ್ಲಿ ಬೇಕಾದರೂ ನಾನು ಅದ್ರ ಬಗ್ಗೆ ಸಲಹೆ ಕೊಡ್ತೀನಿ. ಅದರಿಂದ ಏನು ಅದನ್ನೇ ಒಂದು ಲಾಭದಾಯಕವಾಗಿ ಏನು ಮಾಡಬೇಕು ಅಂತ ನನ್ನಿಂದ ಖಂಡಿತ ಸಲಹೆ ಸಿಗುತ್ತೆ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತರಿಗೆ ಹೇಳಿದರೆ ಸಹಾಯ ಆಗ್ಬೋದೇನೋ ಅಂತ ನನಗೆ. ಸರ್ ಖಂಡಿತ ಸರ್, 9902604339 ಸರ್. ಕೇಳಿದ್ರೆ ಬಲವಂತಸಿ ನಾಗರಾಜ್ ಅವರ ಮಾತುಗಳನ್ನು ನೀವೆಲ್ಲ ಕೇಳಿದ್ರಿ ಅಂದ್ಕೊಂಡಿದ್ದೀನಿ. ರೈತರು ಹತಾಶರಾಗಬೇಕಾಗಿಲ್ಲ. ಕಡಿಮೆ ಪ್ರಮಾಣದಲ್ಲಿ ನೀರಿದ್ರು ಮತ್ತು ಕಡಿಮೆ ಭೂಮಿ ಇದ್ರೂ ಈ ಥರದ ಒಂದು ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ಮೂಲಕ ಹಣವನ್ನು ಗಳಿಸ್ಬೋದು, ನಿಮ್ಮ ಜೀವನವನ್ನೆಲ್ಲ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತುಗಳು ಇವರಿಂದ ಕೇಳಿಬಂದಿದೆ. ಮತ್ತೊಮ್ಮೆ ನಾಗರಾಜ್ ಅವರು ಹೇಳಿದರೆ ನಾನು ಖಂಡಿತವಾಗಲೂ ಯುವ ರೈತರು ಯಾರೇ ಆಗಲಿ ಈ ಥರದ ಒಂದು ವಾಣಿಜ್ಯ ಬೆಳೆಗಳಿಗೆ ಮುಂದಾದರೆ ನಾನು ಅವರಿಗೆ ನನ್ನಿಂದ ಸಾಧ್ಯವಾದಷ್ಟು ಸಹಕಾರವನ್ನು ಮತ್ತು ಸಲಹೆಗಳನ್ನು ನೀಡ್ತೀನಿ ಅಂತ ಹೇಳ್ತಿದ್ರೆ, ಮತ್ತೊಮ್ಮೆ ಅವರ ದೂರವಾಣಿ ಸಂಖ್ಯೆಯನ್ನು ಬರ್ಕೊಳ್ಬೋದು. 9902604339 ದೂರವಾಣಿ ಸಂಖ್ಯೆಯನ್ನು ಬರ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಒಳ್ಳೆಯದು ನಾಗರಾಜ್ ಅವರೇ, ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಈ 2 ಎಕರೆ ಭೂಮಿಯಲ್ಲಿನೇ ತಿಂಗಳಿಗೆ ಕನಿಷ್ಠ 30-40,000 ರೂಪಾಯಿ ದುಡಿಬೋದು ಅನ್ನುವಂತಹ ಈ ವಾಣಿಜ್ಯ ಬೆಳೆ ಚಿಟ್ಟಿ ಗುಲಾಬಿ ಬೆಳೆಯುವ ಮೂಲಕ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಚಂದ ಚಂದ ಸಂಗಾತಿ ಚಂದ ಅಂದ ಅಂದ ಗುಲಾಬಿ ತೋಟವೇ. ಕೇಳುಗರೆ, ಇನ್ನೇನು ದಸರಾ ಮತ್ತು ದೀಪಾವಳಿ ಹಬ್ಬಗಳು ಹತ್ತಿರ ಬರ್ತಾ ಇದೆ. ಹಬ್ಬಗಳಿಗೆ ಬಹಳ ಮುಖ್ಯವಾದ ಒಂದು ಸಂಗತಿ ಅಥವಾ ಒಂದು ವಸ್ತು ಯಾವುದಾದ್ರೂ ಅದು ಬೇಕು ಅಂತ ಹೇಳಿದ್ರೆ ಅದು ಹೂಗಳು, ಅದರಲ್ಲಿ ವಿಶೇಷವಾಗಿ ಗುಲಾಬಿ ಹೂಗಳು. ಈ ಗುಲಾಬಿ ತೋಟನೂ ಚೆಂದ, ನೋಡಲಿಕ್ಕೂ ಚೆಂದ. ಇಂಥ ಚಿಟ್ಟಿ ಗುಲಾಬಿಯ ಒಂದು ವಾಣಿಜ್ಯ ಕೃಷಿ ಅಥವಾ ವಾಣಿಜ್ಯ ಬೆಳೆಯಾದ ಚಿಟ್ಟಿ ಗುಲಾಬಿಯ ಕೃಷಿ ಅನುಭವವನ್ನು ಕುರಿತು ಇದುವರೆಗೆ ಶ್ರೀ ಬಲ್ಲಹುಣಸಿ ನಾಗರಾಜ್ ಅವರೊಡನೆ ಸಂದರ್ಶನವನ್ನು ಆಲಿಸಿದ್ರಿ. ಇವರನ್ನು ಚೆಂದಾಗಿ ಮಾತನಾಡಿಸಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರೇ, ಈಗ ಕೇಳೋಣ ರೈತರಿಗೆ ಸಲಹೆಗಳನ್ನು. ನಮಗೆಲ್ಲ ತಿಳಿದಿರೋ ಹಾಗೆ ರೈತ ನಮ್ಮ ದೇಶದ ಬೆನ್ನೆಲುಬು. ಇಂತಹ ಅನ್ನದಾತ ರೈತ ತನ್ನ ಕೃಷಿ ಕೆಲಸಗಳಲ್ಲಿ ತೊಡಗಿರಬೇಕಾದ್ರೆ ಕೆಲವೊಮ್ಮೆ ಅಜಾಗರೂಕತೆಯಿಂದ ತನ್ನನ್ನು ತಾನು ಅಪಾಯಕ್ಕೆ ತಂದೊಡ್ಡಿಕೊಳ್ಳುವಂತಹ ಸನ್ನಿವೇಶವನ್ನು ನಾವು ನೋಡ್ತಾ ಇರ್ತೀವಿ. ಇದಕ್ಕೆ ಬಹಳ ಪ್ರಮುಖವಾದ ಕಾರಣಗಳಲ್ಲಿ ಒಂದು ಅಂದರೆ ರೈತರು ಹೆಚ್ಚಿನ ಪ್ರಮಾಣದ ಉತ್ಪಾದನೆಗೆ ಕೀಟನಾಶಕಗಳನ್ನು ಗಣನೀಯವಾಗಿ ಬಳಸೋದು, ಹಾಗೆ ಇತರ ರಾಸಾಯನಿಕಗಳನ್ನು ಕೃಷಿಯಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಕೃಷಿ ಕಾರ್ಮಿಕರು ಕೀಟನಾಶಕಗಳನ್ನು ಬೆರೆಸೋದು, ಲೋಡ್ ಮಾಡೋದು, ಸಾಗಿಸೋದು, ಹಾಗೆ ಸಿಂಪರಣೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕೇವಲ 5 μ ವ್ಯಾಸಕ್ಕಿಂತ ಚಿಕ್ಕದಾಗಿರ್ತಕ್ಕಂತಹ ಈ ಕೀಟನಾಶಕದ ಏರೋಸೆಲ್ ಹನಿಗಳು ನಮ್ಮ ಶ್ವಾಸದ ಮೂಲಕ ಪ್ರವೇಶ ಮಾಡಿ ಶರೀರವನ್ನು ಸೇರ್ಕೊಳ್ತಕ್ಕಂಥದ್ದು. ಕೆಲವು ರಾಸಾಯನಿಕ ಕೀಟನಾಶಕಗಳು ಚರ್ಮ, ಕಣ್ಣು, ಮೂಗು ಮತ್ತು ಬಾಯಿಗಳ ಮೂಲಕ ದೇಹವನ್ನು ಸೇರಿದಾಗ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ರೈತರು ಬಳಲುತ್ತಾರೆ. ಮುಂದೊಂದು ದಿನ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಉಲ್ಬಣ ಆಗ್ತವೆ. ಕೀಟನಾಶಕದ ಇಲ್ಲ ರಾಸಾಯನಿಕಗಳ ಬಳಕೆಯ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರು ಸಿದ್ಧ ಸುರಕ್ಷಿತ ಉಡುಪುಗಳನ್ನು ಧರಿಸಿ ತಮ್ಮ ಕೆಲಸಗಳಲ್ಲಿ ನಿರತರಾಗಬೇಕಾಗತ್ತೆ. ಇದು ಕೀಟನಾಶಕದ ಅಪಾಯವನ್ನು ದೂರ ಇಡುತ್ತೆ, ಹಾಗೆ ಸುರಕ್ಷತೆಯನ್ನು ಕೂಡ ಕೊಡುತ್ತೆ. ಮಾರುಕಟ್ಟೆಗಳಲ್ಲಿ ಇಂತಹ ಹಲವಾರು ಸುರಕ್ಷಿತ ಸಿದ್ಧ ಉಡುಪುಗಳು

ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ. ಕೇಳುಗರೆ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಂದರ್ಶನ, ರೈತರಿಗೆ ಸಲಹೆ ಜೊತೆಗೆ ಕೃಷಿ ಗೀತೆಗಳನ್ನು ತಾವು ಆಲಿಸ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ. ನೂರ ಎಂಬತ್ತು ಬೆಳೆಗಳನ್ನಿದ್ದು ತಿಂದೇ ತಿಂತಾದ ಕಡಲಿ ಹತ್ತಿ ತೊಗರಿ ಕಂಡ್ರ ಜಿಗದಾಡ್ತಾದ ಕಳೆಗಳ ಮೇಲೆ ಸಹಿತ ಇದು ಬದುಕುತ್ತಾದ ಮುಂಗಾರು ಸುರು ಆಯ್ತು ಅಂದ್ರ ಕುಣಿದಾಡುತ್ತಾದ ಹೆಲಿಯೋಥಿಸ್ಕಿದು ಹೆಲಿಯೋಥಿಸ್ಕಿದು ಗಿಡದ ಮೇಲೆ ಒಂದೊಂದೆ ತತ್ತಿ ಇಡ್ತಾದ ತತ್ತಿ ಒಣದು ಮೂರೇ ದಿನದಾಗ ಮರಿಯೂ ಬರ್ತಾದ ಹದಿನೈದು ದಿನದಾಗ ಪೈಲ್ವಾನ ನಂಗ ತಯಾರು ಆಗ್ತಾದ ಹೂವು ಕಾಯಿ ಎಲಿ ಎಲ್ಲ ಮುಕ್ಕೂತಾದ ಹೆಲಿಯೋಥಿಸ್ಕಿದು ಹೆಲಿಯೋಥಿಸ್ಕಿದು ಹೆಲಿಯೋಥಿಸ್ಕಿದು ಹೆಲಿಯೋಥಿಸ್ಕಿದು. ಕೃಷಿ ಗೀತೆಗಳನ್ನು ಆಲಿಸಿದರಲ್ಲ ರೈತ ಬಾಂಧವರೇ. ಇನ್ನು ಹೊತ್ತಾಯಿತು, ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸುಗಂಧಿ ಬಾಳೆ ಕೃಷಿ ಇದರ ಅನುಭವ ಕುರಿತು ಶ್ರೀ ಅಂಗಡಿ ದೊಡ್ಡಬಸಪ್ಪ ಅವರೊಡಗಿನ ಸಂದರ್ಶನವನ್ನು ಕೇಳುವಿರಿ. ಅದುವರೆಗೆ ತಮಗೆಲ್ಲ ಶರಣು ಶರಣಾರ್ಥಿಗಳು. ಗ್ರಾಮಾಂತರಂಗ ಪ್ರಸಾರವಾಯಿತು. ಆಕಾಶವಾಣಿ ಹೊಸಪೇಟೆ, ಇದೊಂದು ಪ್ರಕಟಣೆ ಇದೆ. ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಮಳೆಯಾಗುತ್ತಿದ್ದು ಒಳಹರಿವು ಹೆಚ್ಚುತ್ತಿದ್ದು ತುಂಗಭದ್ರಾ ಅಣೆಕಟ್ಟಿನ ಗರಿಷ್ಠ ಮಟ್ಟ 1633 ತಲುಪುವ ಸಂಭವ ಇರುವುದರಿಂದ ಯಾವುದೇ ಸಂದರ್ಭದಲ್ಲಾದರೂ ಅಣೆಕಟ್ಟಿನಿಂದ ಕನಿಷ್ಠ 2000 ಕ್ಯೂಸೆಕ್ಸ್ನಿಂದ 5000 ಕ್ಯೂಸೆಕ್ಸ್ ನೀರನ್ನು ಅಣೆಕಟ್ಟಿನಿಂದ ಹೊರಬಿಡಬಹುದು. ಆದ ಕಾರಣ ನದಿ ಪಾತ್ರದ ಗ್ರಾಮಸ್ಥರು ಮುನ್ನೆಚ್ಚರಿಕೆ ವಹಿಸಬೇಕೆಂದು ತುಂಗಭದ್ರಾ ಅಣೆಕಟ್ಟು ಪ್ರಾಧಿಕಾರವು ತನ್ನ ಪ್ರಕಟಣೆಯಲ್ಲಿ ತಿಳಿಸುತ್ತದೆ.